ತಳಪಾಯಿ ಭೂಮಿಯು ಮಟ್ಟಕ್ಕಿಂತ ಎತ್ತರವಾಗಿರಬೇಕು. ಗೋಡೆ ಮತ್ತು ಗಾದ್ಲಿಗಳಲ್ಲಿ ಸಂದು ಬಿರುಕುಗಳು ಇಲ್ಲದಂತೆ ನೋಡಿಕೊಳ್ಳಬೇಕು. ಇಲ್ಲಾಂದ್ರೆ ಅಲ್ಲಿ ಉಣ್ಣೆಗಳಾಗುವ ಸಾಧ್ಯತೆ ಹೆಚ್ಚಿಗಿರ್ತದೆ. ದನಗಳನ್ನು ನಿಲ್ಲುವ ಸ್ಥಳ ಜಾರದಂತೆ ಇರಬೇಕು. ನೆಲದ ಮೇಲೆ ಬಿದ್ದ ನೀರು ಹಾಗೂ ಮೂತ್ರ ಸರಾಗವಾಗಿ ಹರಿದು ಹೊರಗೆ ಹೋಗುವಂತೆ ಚರಂಡಿಯ ಕಡೆಗೆ ಸ್ವಲ್ಪ ಇಳಿಜಾರಿ ಇರಬೇಕು. ಅಂದ್ರೆ ದನದ ಕೊಟ್ಟಿಗೆ ಇಷ್ಟೆಲ್ಲ ಸೌಕರ್ಯವನ್ನ ಹೊಂದಿರಬೇಕಂತಿರಲ್ಲ. ಹೌದು ಸರ್. ಇನ್ನು ಉತ್ತಮ ಆರೋಗ್ಯವಂತ ಹೈನು ದನಗಳನ್ನ ಖರೀದಿ ಮಾಡಬೇಕಾದ್ರೆ ಏನೇನು ಅಂಶಗಳನ್ನ ಗಮನದಲ್ಲಿ ಇಡಬೇಕಂತೀರಿ? ಮೊದಲನೇದಾಗಿ ವಯಸ್ಸು ಬಹಳ ಇಂಪಾರ್ಟೆಂಟ್. ಸೊ ಸಾಮಾನ್ಯವಾಗಿ ಹೈನು ದನಗಳನ್ನು ಕೊಳ್ಳುವಾಗ ಅವುಗಳ ವಂಶಾವಳಿಗಳಿಗೆ ದಾಖಲೆ ಇದ್ದರೆ ಅದರ ಅಂಶದ ಹಾಲಿನ ಉತ್ಪಾದನೆ ಸಾಕಷ್ಟು ಮತ್ತು ಅವುಗಳ ಹಿಂದಿನ ಸೂಲಿನ ಹಾಲಿನ ಇಳುವರಿಯನ್ನು ಪರಿಶೀಲಿಸಿ ಹೆಚ್ಚು ಹಾಲು ಉತ್ಪಾದನೆಯುಳ್ಳ ಅಂಶದ ದನಗಳನ್ನು ಖರೀದಿಸಬೇಕು. ಅದರಲ್ಲಿ ಕನಿಷ್ಠ 1-2 ಸೂಲುದೊಳಗಿನ ದನಗಳನ್ನು ಖರೀದಿಸಿದರೆ ಉತ್ತಮ. ಯಾಕಂದ್ರೆ ಮೊದಲಿನ 2 ಸೂಲಲ್ಲಿ ಹಾಲಿನ ಇಳುವರಿ ಕಡಿಮೆ ಇರ್ತದೆ. ದನಗಳ ವಯಸ್ಸು 6-7 ವರ್ಷ, ಮ್ಯಾಕ್ಸಿಮಮ್ 20 ವರ್ಷ ಬದುಕ್ತವ. ಹೀಗಾಗಿ ಕನಿಷ್ಠ ಪಕ್ಷ ಅವು ಒಂದು ಜೀವಿತ ಅವಧಿ ಒಳಗೆ 10 ಕರಗಳನ್ನಾದರೂ ಕೊಟ್ಟರೆ ರೈತನಿಗೆ ಲಾಭ ಆಗ್ತದೆ. ಹೆಚ್ಚು ಹಾಲು ಕೊಡುವ ದನಗಳು ಸೌಮ್ಯ ಸ್ವಭಾವವಾಗಿರ್ತದೆ. ಸೊ ಮೃದುವಾದ ಕೂದಲು ಮತ್ತು ನುಣುಪಾದ ಚರ್ಮ ಹೊಂದಿರಬೇಕು. ಕಾಂತಿಯುಕ್ತ ಮತ್ತು ಚುರುಕಾದ ಕಣ್ಣುಗಳು ಇರಬೇಕು. ಪಟ್ಟೆ ಮತ್ತು ಎದುಗುಂಡಿಗೆ ದೊಡ್ಡದಾಗಿರಬೇಕು. ಹಣೆ ಅಗಲವಾಗಿದ್ದು ಕುತ್ತಿಗೆ ಹಾಗೂ ಏನೆಯ ಭಾಗ ತೆಳುವಾಗಿರಬೇಕು. ಕೆತ್ತಲ ಮೇಲೆ ಮತ್ತು ಕೆತ್ತಲ ಮುಂದೆ ಇರುವ ರಕ್ತನಾಳಗಳು ದೊಡ್ಡದಾಗಿದ್ದು ಕಣ್ಣಿಗೆ ಎದ್ದು ಕಾಣುವ ಹಾಗೆ ಇರಬೇಕು. ಕೆತ್ತಲು ದೊಡ್ಡದಾಗಿದ್ದು ಮೃದುವಾಗಿರಬೇಕು. ಮಲೆ ತೊಟ್ಟುಗಳು ಸಮನಾಗಿದ್ದು ದೊಡ್ಡದಾಗಿರಬೇಕು. ಅಂದ್ರೆ ಮುಷ್ಟಿ ಪದ್ಧತಿಯಿಂದ ಹಿಂಡುವುದಕ್ಕೆ ಅನುಕೂಲ ಆಗ್ತದೆ. 2 ಹಿಂಗಾಲುಗಳ ನಡುವಿನ ಅಂತರ ಅಗಲವಾಗಿರಬೇಕು. ಪಶುವೈದ್ಯರಿಂದ ಪರೀಕ್ಷಿಸಿ ಆರೋಗ್ಯವಂತ ದನಗಳನ್ನ ಖರೀದಿಸಬೇಕು. ಆಕಳು ಅಥವಾ ಎಮ್ಮೆ ಕರು ಹಾಕಿ 2 ಮೀರಿರಬಾರದು. ಗರ್ಭಧರಿಸಿದ ಆಕಳನ್ನು ಖರೀದಿಸಬೇಕಾದಲ್ಲಿ ತುಂಬಾ ಗರ್ಭಿಣಿ ಆಕಳನ್ನು ಮಾತ್ರ ಖರೀದಿಸಬೇಕು. ಗರ್ಭದ ಅವಧಿ 5 ಕಡಿಮೆ ಎಂದು ಮಾರಾಟಗಾರ ಹೇಳಿದರೆ ಪಶುವೈದ್ಯರಿಂದ ಗರ್ಭ ಪರೀಕ್ಷೆ ಮಾಡಿಸಿ ಖಚಿತಪಡಿಸಿಕೊಂಡು ಖರೀದಿಸಬೇಕು. ಇನ್ನು ಹುಟ್ಟಿದ ಕರುವಿನ ಪಾಲನೆ ಪೋಷಣೆ ಯಾವ ರೀತಿ ಮಾಡಬೇಕಂತೀರಿ? ಸಾಮಾನ್ಯವಾಗಿ ಕರು ಹುಟ್ಟಿದ ಕೂಡಲೇ ಅದರ ಬಾಯಿ ಮೂಗ ಮತ್ತು ದೇಹವನ್ನು ಸ್ವಚ್ಛ ಮಾಡಬೇಕು. ಇಲ್ಲಂದ್ರೆ ಉಸಿರಾಟದ ತೊಂದರೆಯಾಗಿ ಅವು ಸಾಯುವ ಸಾಧ್ಯತೆ ಹೆಚ್ಚಿಗಿರ್ತದೆ. ಮತ್ತು ಹೊಂಕಳ ಹುರಿಯನ್ನು ದೇಹದಿಂದ 1-2 ಬಿಟ್ಟು ತುಕ್ಕು ರಹಿತ ಹರಿತವಾದ ಉಪಕರಣದಿಂದ ಕತ್ತರಿಸಬೇಕು. ಅಕಸ್ಮಾತ್ ಅದು ಹಾಗೆ ಬಿಟ್ಟರೆ ಏನಾಗ್ತದೆ, ಅದರ ತಾಯಿ ಅದನ್ನ ತುಳಿದು ಹೊಂಕಳ ಹರ್ನಿ ಆಗುವ ಸಾಧ್ಯತೆ ಇರ್ತದೆ. ಸೊ ನಂತರ ಆ ಸ್ಥಳಕ್ಕೆ ಟಿಂಚರ್ ಅಯೋಡಿನ್ ದ್ರಾವಣವನ್ನು ಹಚ್ಚಿ ಕಟ್ಟಬೇಕು. ಅದನ್ನ ಕಟ್ ಮಾಡ್ಬೇಕು ಸರ್, 1-2 ಬಿಟ್ಟು. ಹುಟ್ಟಿದ ಕರುವಿನ ಕಾಲುಗಳ ಕೊಳಗದ ಮುಂತುದಿಯನ್ನು ಸಮನಾಗಿ ಕತ್ತರಿಸಬೇಕು. ಕರಗಳನ್ನು ಬರದಂತೆ ಮಳೆ ಮತ್ತು ಚಳೆಯಿಂದ ರಕ್ಷಿಸಿ ಬೆಚ್ಚಿಗಿಡಬೇಕು. ಹುಟ್ಟಿದ 1/2 ಒಳಗಾಗಿ ಗಿಣ್ಣದ ಹಾಲನ್ನು ಕುಡಿಸಲೇಬೇಕು. ಅದು ಗಿಣ್ಣದ ಹಾಲು ಕೊಡುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಬರ್ತದೆ. ಕರಗಳಲ್ಲಿ ಮತ್ತು ಜಂತು ನಿವಾರಣೆ ಬಹಳ ಮಹತ್ವದ್ದು. ಹೆಚ್ಚಿನ ಪ್ರಮಾಣದಲ್ಲಿ ಕರಗಳು ಜಂತ ಬಾಧೆಯಿಂದ ಸಾಯುವ ಸಂಭವ ಇರುತ್ತದೆ. ಈ ಬಾಧೆಯ ಒಂದು ನಿವಾರಣೆಗೆ ಸ್ಥಳೀಯ ಪಶು ವೈದ್ಯರ ಸಲಹೆ ಪಡೆದು ಸೂಕ್ತವಾದ ಜಂತು ನಿವಾರಕ ಔಷಧಿಯನ್ನು ಕರು ಹುಟ್ಟಿದ 7 ದಿನ ನಂತರ ಪ್ರತಿ ತಿಂಗಳಿಗೆ ಒಂದ್ಸಲದಾಗಿ 6 ಹಾಗೂ ಪ್ರತಿ ವರ್ಷಕ್ಕೊಮ್ಮೆ ಕೊಡಬೇಕು. ನಂತರ ಕರುವಿನ ಪ್ರತಿದಿನದ ಆಹಾರದ ಪ್ರಮಾಣ ಬಹಳ ಇಂಪಾರ್ಟೆಂಟ್ ಸರ್. ಕರುವಿನ ವಯಸ್ಸು ಮೊದಲು 5 ಅದು ಹುಟ್ಟಿದಾಗ 20 ಬಾಡಿ ವೇಟ್ ಇದ್ರೆ ಅದಕ್ಕೆ 2 ಗಿಣ್ಣದ ಹಾಲನ್ನು ಕೊಡಬೇಕಾಗ್ತದೆ, ವಿಶೇಷವಾಗಿ ಮಿಶ್ರ ತಳಿಗಳು. ಆಮೇಲೆ 5-15 ಮತ್ತೆ 2 ಗಿಣ್ಣದ ಹಾಲನ್ನು ಅದನ್ನ 4 ಭಾಗ ಮಾಡಿ ಬೆಳಗ್ಗೆ ಮಧ್ಯಾಹ್ನ ಮತ್ತು ಸಾಯಂಕಾಲ ಮತ್ತು ತಡರಾತ್ರಿ ಅದನ್ನ ಕೊಡ್ತಾ ಹೋಗ್ಬೇಕು. 15-30 3 ಮತ್ತು 50 ದಾನಿ ಮಿಶ್ರನ 1 ಕೆತ್ತ ಮೇವು ಅಂತ ಹಸಿರು ಮೇವು, ಯಾವುದೇ ಹಸಿರು ಮೇವು ಕೊಡಬಹುದು. 31-45 2 ಮತ್ತು 100 ಈ ದಾನಿ ಮಿಶ್ರಣವನ್ನು ಕೊಡಬೇಕು ಮತ್ತು ಹೊಟ್ಟೆ ತುಂಬಾ ಹಸಿರು ಮೇವು. ಅದೇ ರೀತಿ 45-60 1.5 ಹಾಲನ್ನು ಕೊಡಬೇಕಾಗ್ತದೆ, ಜೊತೆಯಲ್ಲಿ 200 ಈ ದಾನಿ ಮಿಶ್ರಣ ಮತ್ತು ಹೊಟ್ಟೆ ತುಂಬಾ ಹಸಿರು ಮೇವು. 61-90 1/2 ಹಾಲು ಕೊಡಬೇಕು ಮತ್ತು ಈ ಕಡೆ 400 ದಾನಿ ಮಿಶ್ರಣ ಕೊಡ್ತಾ ಹೋಗ್ಬೇಕು. ಈ 3 ಹಾಲು ಕೊಡುವುದನ್ನ ಸ್ಟಾಪ್ ಮಾಡಬೇಕ್ರಿ. ಆಮೇಲೆ 3-6 500 ದಾನಿ ಮಿಶ್ರಣ, 6-9 750 ಮತ್ತು 9-12 ವಯಸ್ಸಾಗುವವರೆಗೂ 1 kg ದಾನಿ ಮಿಶ್ರಣ ಮತ್ತು ಹೊಟ್ಟೆ ತುಂಬಾ ಹಸಿರು ಮೇವನ್ನು ಕೊಡಬೇಕಾಗ್ತದೆ. 1 ಆದ್ಮೇಲೆ ಅದಕ್ಕೆ ಮನಕಂತ ನಾವು ಕರಿತೀವಿ. ಇನ್ನು ಲಸಿಕೆಯಿಂದ ಯಾವ ರೋಗವನ್ನ ತಡೆಗಟ್ಟಬಹುದು ಅಂತೀರಿ? ಲಸಿಕೆಯಿಂದ ಸಾಂಕ್ರಾಮಿಕ ರೋಗಗಳಾದಂತಹ ಕಾಲು ಮತ್ತು ಬಾಯಿ ಬೇನೆ, ಗಂಟಲ ಬೇನೆ, ಚಪ್ಪೆ ಬೇನೆ, ಹುಚ್ಚನಾಯಿ ರೋಗ ಮತ್ತು ಗರ್ಭಪಾತ ರೋಗ